ಹಲಧರಾ ಕರುಣಿಸೋ ಹಲಧರ ರಾಷ್ಟ್ರದೋಳಿಗ ಜನರಿರವಾನ ಪೇಳ್ವೆ ಸಂತಸದೆ ಜನರಿರವಾನ ಪೇಳ್ವೆ ಸಂತಸದೆ ಧರಣಿಯ ಮರರೆಲ್ಲ ಜಪತಪಾ ಹವನದಿ ನಿರತರಾಗಿಗರು ಧರ್ಮದಲ್ಲಿ ಹಿಂದೆ ಕೌಶಿಕ ಮುನಿಯು ಗೈವ ತಪವನು ಬಿಟ್ಟು ಕೌಶಿಕ ಮುನಿಯು ಗೈವ ತಪವನು ಬಿಟ್ಟು ಹೊಂದಿದನು ಮೇನಕಿಯ ಮುದದಿ ಹೊಂದಿದನು ಮೇನಕಿಯ ಮುದದಿ ಇಂದು ದರ ಮೋಹಿನಿಗೆ ಮೋಹಿಸಿದ ನಂದಿನಲಿ ಇಂದು ದರ ಮೋಹಿನಿಗೆ ಮೋಹಿಸಿದ ನಂದಿನಲಿ ಚಂದದಿಯು ಕೇಳೋ ರಾಜೇಂದ್ರ ಬಂದನ ಮುರಹರನು ಬಂದನ ಕರೆದು ಬೇಳಿದ ನಂದ ಕಂದ ಮುಕುಂದ ಕೃಷ್ಣನು ಬಂದ ಪರಿಯ ನಂದ ಕಂದ ಮುಕುಂದ ಕೃಷ್ಣನು ಬಂದ ಪರಿಯ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದೆ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದೆ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದೆ ಮೂರು ದಿನಗಳ ಬರದೆ ಬಾರಿ ಬಳಲಿದೆ ನಾರಿ ನಿಲಯದೊಳಗೆ ಸೇರಿ ಇರುವನು ಯಾವ ನಾರಿ ನಿಲಯದೊಳಗೆ ಸೇರಿರುವನು ನೀರೇ ಪೋಗಿ ಕರೆದು ತಾರೆ ಮಾರ ಜನಕನ ನೀರೆ ಪೋಗಿ ಕರೆದು ತಾರೆ ಮಾರ ಜನಕನ ನಾರಿ ನಿಲಯದೊಳಗೆ ಸೇರಿರುವನೋ ನೀರೆ ಪೋಗಿ ಕರೆದು ತಾರೆ ಮಾರ ಜನಕನ ಓ ನೀರೆ ಪೋಗಿ ಕರೆದು ತಾರೆ ಮಾರ ಜನಕನ ಚಂದ್ರನೇ ವಾರಿಧಿ ಶಯನನೆ ಧರಣಿ ಜಯರಸನೆ ವಾರಿ ಜಾಂಬಕನೆ ಶ್ರೀ ಧರಣಿ ಜಯರಸನೆ ಭೋರನೆಲ್ಲನು ರಕ್ಷಿಸೋ ರಾಮ ರಾಮ

ಚಿಂತೆ ಕಣ್ಣುಗಳ ಗಣಿತ ವಿರದೀಗ ಚಿಂತೆ ನಿನ್ನ ವರ್ಣಿಸುವರೆ ಪನ್ನಗನಂತೆ ನಿನ್ನ ವರ್ಣಿಸುವರೆ ಪನ್ನಗನಂತೆ ಉನ್ನತ ದ್ವಯ ಜೀವಗೆ ಇರದೊಂದು ಚಿಂತೆ ದಶರಥನಂದನ ವಸುದೇ ಪಾಲಕನೇ ಅಸುರರಾವಧಿಸಿದ ಅಸಮ ಸಾಹಸನ ಘನಪರಾಕ್ರಮಿ ನರನ ರಥದೊಳು ನೆನೆದ ಕಾಲಕ್ಕೆ ಬಂದು ಮಂಡಿಸು ಘನಪರಾಕ್ರಮಿ ನರನ ರಥದೊಳು ನೆನೆದ ಕಾಲಕ್ಕೆ ಬಂದು ಮಂಡಿಸು ವಿನಯದಿಂದಿ ಕಾರ್ಯಗೈಯುವದೆಂದ ನಸು ನಗುತ್ತ ವಿನಯದಿಂದಿ ಕಾರ್ಯಗೈಯುವದೆಂದ ನಸು ನಗುತ್ತ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಮಹಿಷಾಸುರ ಮರ್ದಿನಿಗೆ ಕಿಂಕಿಣಿ ಹಾರೇಕೆಯುರ ಧಾರಿಣಿ ಸುರರನ್ನಳೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಗಜಮುಖದವಾಗೆ ಗಣಪಗೆ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಮಾರುತಿ ಪ್ರತಾಪ. ಭಾಗವತರು ಚಂದ್ರಕಾಂತರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಹಲೋ ಹಲೋ ಹಲೋ ಹಲೋ. ಈಗ ಒಂದು ತತ್ವ ಪದವನ್ನು ಕೇಳುವ ಶರೀಫರ ರಚನೆ ತೇರ ನೆಳೆಯುತ್ತಾರೆ ತಂಗಿ, ಹಾಡಿದ್ದಾರೆ ಸಿ ಅಶ್ವಥ್. ತೇರನ್ನೆಳ್ಳೆಯು.